ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಹಸಿ ಚಿತ್ತಾರ ಕಲೆಯಲ್ಲಿ ರಾಷ್ಟಮಟ್ಟದ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿದ್ದಾಪುರ ತಾಲೂಕು ಹಸವಂತಿಯ ಈಶ್ವರ್ ಚೌಡ ನಾಯ್ಕ ಅವರೊಂದಿಗಿನ ಸಂದರ್ಶನ. ಈಶ್ವರ್ ಚೌಡ ನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ. ಬೇರೆ ಬೇರೆ ಕಲೆಯ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ, ಸಂಗೀತ ಕಲೆ ಇರಬಹುದು, ಭರತನಾಟ್ಯ ಇರಬಹುದು, ಯಕ್ಷಗಾನ ಇರಬಹುದು, ಅಥವಾ ಒಂದು ಚಿತ್ರಕಲೆ ಇರಬಹುದು, ಇವೆಲ್ಲವುಗಳಿಗೆ ಹೋಲಿಸಿ ನೋಡಿದರೆ ಈ ಚಿತ್ತಾರ ಕಲೆ ಅಂದರೆ ಏನು? ಚಿತ್ತಾರ ಅಂದರೆ ಮಲೆನಾಡಿನ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿರತಕ್ಕಂಥ ಸಾಗರ, ಸೊರಬ, ಹೊಸನಗರ ಮತ್ತು ಶಿರಸಿ, ಸಿದ್ದಾಪುರ ಈ ಭಾಗದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಸಮಾಜ ದೇವರು, ದೇವನಾಯಕರು, ಈಗ ನಾವು ಈಡಿಗರ ಒಂದು ಗುಂಪಲ್ಲಿ ಸೇರ್ಕೊಂಡಿದ್ದೀವಿ. ಆದರೆ ಈ ದೇವರು ಅನ್ನೋ ಪದಕ್ಕೆ ತಂದೇ ಆದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಅರ್ಥ ಇದೆ. ದೇವ್ ಅಂದರೆ ಸ್ವರ್ಗದಿಂದ ಬಂದವರು ಅಂತಲೂ ಅರ್ಥ ಆಗುತ್ತೆ. ದೀವ್ ಅನ್ನೋ ದ್ವೀಪದಿಂದ ಬಂದರು ಅಂತ ಅನ್ನೋದು, ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಚಿತ್ತಾರ ಅಂದರೆ ನಮ್ಮ ಹಿರಿಯರು ಚಿತ್ರ ಅನ್ನೋದರ ಅವರ ಭಾಷೆಯಲ್ಲಿ ಅದು ಚಿತ್ತಾರ ಆಯಿತು. ಚಿತ್ತಾರ ಬರೀ ಅಂದರೆ ಮಂದಾರ ಬರೆದಾಳೆ, ಮಂದಾರದ ಕೆಳಗೆ ಮಾದನಕಾಯಿ, ಮಂದಾರದ ಕೆಳಗೆ ಮಾದನಕಾಯಿ ಬರೀ ಅಂದರೆ ವಾಲಗತನಗಂಡನೇ ಬರೆದಾಳೆ. ಅಂದರೆ ಈ ಹಾಡುಗಳಲ್ಲಿ ಅವ್ರು ಹೇಳ್ತಾರೆ, ಚಿತ್ತಾರ ಬರೀ ಅಂದರೆ ಮಂದಾರ ಬರೆದಿದ್ದಾಳೆ ಅವಳು, ಅಂದ್ರೆ ಇನ್ನೂ ಸುಂದರವಾಗಿ ಬರೆದಿದ್ದಾಳೆ. ಮಂದಾರದ ಕೆಳಗೆ ಮಾದನಕಾಯಿ, ಮಾದನಕಾಯಿ ಅಂದ್ರೆ ನಮ್ಮ ಈ ಚಿತ್ತಾರ ಕಲೆಯಲ್ಲಿ ಒಂದು ಕಾಮದೇವರ ಶುಭ ಹಸ್ತವನ್ನ ಸಂಕೇತ ಮಾಡುವಂಥದ್ದು. ಮತ್ತೆ ನಮ್ಮೆಲ್ಲ ಪ್ರಾಚೀನ ದೇವಾಲಯಗಳಲ್ಲಿ ಈ ಮದನಕೈ ಅನ್ನೋದು, ಮದನಕೆ, ಮದನಕೈ, ಇದು ಬಹಳ ಯಾಕಂದ್ರೆ ಶುಭ ಫಲಗಳನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ದೇವತೆ ಅದು. ಆ ರೀತಿಯಲ್ಲಿ ಈಗ ಬರಿತಾ ಹೋಗ್ತಾರೆ. ನಾವು ಈ ಚಿತ್ತಾರ ಕಲೆಯನ್ನ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನಾನು ನನ್ನ ಪಿ ಯು ಸಿ ನಂತರ ನೀನಾಸಂ ರಂಗ ಶಿಕ್ಷಣ ಕೇಂದ್ರದಲ್ಲಿ ಪದವೀಧರನಾದೆ. ಆವಾಗ ಅಂದರೆ ನೀನಾಸಂ ಪದವಿ ಇವತ್ತಿನ ಕಾಲಮಾನ ಬೇರೆ. ನಾನು 84-85 ನೀನಾಸಂ, ಹಾ, ಸುಬ್ಬಣ್ಣ ಅವರ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಗುರುಗಳು. ಕೆ ಎಸ್ ಸುಬ್ಬಣ್ಣ ಅವರು ಎಷ್ಟು ಸರಳವಾಗಿದ್ದರು, ಆ ಸಂಸ್ಥೆ ಅಷ್ಟೇ ದೊಡ್ಡ, ಅವರು ಅಷ್ಟೇ ದೊಡ್ಡ ವ್ಯಕ್ತಿತ್ವ. ಅಲ್ಲಿ ನನಗೆ ಸಿಕ್ಕಿರುವಂಥ ಸದಾವಕಾಶ ಅಂದರೆ, ನಾನು ಈ ನೀನಾಸಂಗೆ ಹೋಗೋಕ್ಕಿಂತ ಮೊದಲೇ ನನ್ನ ಊರಿನಲ್ಲಿ ನಾನು ನಾಟಕಗಳನ್ನು ಅಭಿನಯಿಸ್ತಾ ಇದ್ದೆ, ಭಾವಗೀತೆಗಳನ್ನು ಹಾಡ್ತಾ ಇದ್ದೆ, ಭಕ್ತಿಗೀತೆ ಹಾಡ್ತಿದ್ದೆ, ಒಳ್ಳೆ ಭಾಷಣಗಳನ್ನು ಮಾಡ್ತಾ ಇದ್ದೆ ನನ್ನ ಪ್ರೈಮರಿಯ ಸ್ಕೂಲ್ನ ಅವಧಿಯಲ್ಲಿ. ಜೊತೆಗೆ ನನಗೆ ಪ್ರೇರಣೆ ಏನಾಯಿತು ಅಂದರೆ, ನಾನು ಬೆಳೆದಿರುವಂಥ ವಾತಾವರಣ, ನಮ್ಮ ದೇವರ ಮದುವೆ ಹಾಡುಗಳು, ಮದುವೆ ಸಂದರ್ಭ ಹಾಡ್ತಕ್ಕಂಥ ಹಾಡುಗಳು ಸುಮಾರು 100+ ಹಾಡುಗಳಿದೆ. ಜೊತೆಗೆ ನಮ್ಮ ಈ ಒಂದು ಯಾವುದು ಗಣೇಶ ಗೌರಿ ಹಬ್ಬದ ಆಚರಣೆಯಲ್ಲೂ ಕೂಡ ಗೌರಿಯ ಹುಟ್ಟಿನಿಂದ ವಿಸರ್ಜನೆವರೆಗೆ ತುಂಬ ಹಾಡುಗಳಿದೆ. ಮತ್ತೆ ಅದು, ಹಾಂ, ಅದನ್ನು ನೆನೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ, ಯಾಕೆಂದ್ರೆ ಸ್ವಲ್ಪ ಅದೇ ಈಗ ಅಂದರೆ ನಾ ಜಸ್ಟ್ ಹೇಳಿದ್ನಲ್ಲ, ನಮ್ಮ ವಿಹಾಡು ಬುಡದಿಂದ ತುದಿ ತನಕ, ನಾನು ಯಾಕೆ ಈ ದಾರಿಯನ್ನು ತುಳಿದೆ ಅಂದರೆ, ನಮ್ಮ ವಿಹಾಡು ಬುಡದಿಂದ ತುದಿ ತನಕ ಇದ್ಯಾಬಲ್ಲಣ್ಣ ಬರಕಾಳು, ನಮ್ಮ ವಿಹಾಡು ಬುಡದಿಂದ ತುದಿ ತನಕ ಜ್ಞಾನ ಬಲ್ಲಣ್ಣ ತಿಳಕಾಳು. ಹೀಗೆ ಈ ನುಡಿಗಳು ನನಗೆ ಬಹಳ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದು. ಆ ನಂತರದಲ್ಲಿ ನಾನು ನಿನ್ನಾಸಂ ಪದವಿ ಪಡೆದೆ, ಆಮೇಲೆ ನಿನ್ನಾಸಂ ತಿರುಗಾಟದಲ್ಲಿ ನಾನು ತಿರುಗಾಟದಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ. ಜೊತೆ ಜೊತೆಗೆ ಅಂದರೆ ಈ ಒಂದು ಹಾಡುಗಳನ್ನು ಸಂಗ್ರಹ ಮಾಡುವಂಥ ಇಚ್ಛೆ ನನಗಾಗ್ತಾ ಹೋಯಿತು. ಆಮೇಲೆ ನಮ್ಮ ಒಟ್ಟಾರೆ ಒಂದು ಇಡೀ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಸಮಾಜದಲ್ಲಿ ಬರ್ತಕ್ಕಂಥ ಹಬ್ಬಗಳು, ಎಕ್ಸ್ಪೆಷಲಿ ಗೌರಿ ಹಬ್ಬದ ಒಂದು ಸಂದರ್ಭ, ಅಲ್ಲಿ ಸಾಕಷ್ಟು ರೀತಿಯ ಆಚರಣೆಗಳು ನಡೀತಾ ಹೋಗುತ್ತೆ. ಇಲ್ಲಿ ಏನಂದರೆ ನನಗೆ ಬಹಳ ಇಷ್ಟ ಆಗಿದ್ದು ಏನಂದರೆ, ನಾನು ಯಾಕೆ ಈ ಹಾದಿ ತುಳಿದೆ ಅಂದರೆ, ನಾನು ಸುಮಾರು 83, 84, 90 ನಾನು ನಿನ್ನಾಸ ಮುಗಿಸಿ ಬಂದ ನಂತರದಲ್ಲಿ ನಮ್ಮ ಜನಗಳೆಲ್ಲ ಈ ಪರಂಪರೆಯನ್ನು ಬಿಡ್ತಾ ಬಂದ್ಬಿಟ್ರು. ಯಾಕಂದ್ರೆ ಇವತ್ತು ಮದುವೆಗಳಲ್ಲಿ ನಮ್ಮ ಹಾಡುಗಳೇ ಇಲ್ಲ, ಮತ್ತು ಶಾಸ್ತ್ರಗಳೇ ಇಲ್ಲ. ಇದೆಲ್ಲ ನನಗೆ ಬಹಳ ನೋವಾಯಿತು. ಆಮೇಲೆ ನಾನು ಒಂದೊಂದನ್ನೇ ಸಂಗ್ರಹ ಮಾಡ್ತಾ ಹೋದೆ. ಆವಾಗ ನಮ್ಮ ಈ ದೇವರ ಜನಾಂಗದ ಒಂದು ಪ್ರಕೃತಿ ಮತ್ತು ಮಾನವನ ಸಂಬಂಧ, ಅಂದರೆ ಪ್ರಕೃತಿಯ ಪ್ರತಿ ಅಂಶಗಳನ್ನು ಗೌರವದಿಂದ ನೋಡುವಂಥದ್ದು, ಭೂಮಿಯನ್ನು ಪೂಜೆ ಮಾಡ್ತಾರೆ, ಜಲವನ್ನು ಪೂಜೆ ಮಾಡ್ತಾರೆ, ವಾಯುವನ್ನು ಪೂಜೆ ಮಾಡ್ತಾರೆ, ಅಗ್ನಿಯನ್ನು ಪೂಜೆ ಮಾಡ್ತಾರೆ. ಇದು ಫಸ್ಟ್ ಏನಂದರೆ ಈ ಪ್ರಕೃತಿಯನ್ನು ದೇವರ ಹಾಗೆ ಪ್ರೀತಿಸುವ ಮತ್ತು ಗೌರವಿಸುವಂಥ ಒಂದು ಪ್ರಕ್ರಿಯೆ ನನಗೆ ಬಹಳ ಇಷ್ಟ ಆಯಿತು. ಜೊತೆಗೆ ಈ ಮದುವೆ ಅಂಥ ಸಂದರ್ಭದಲ್ಲಿ ಅವರು ಗಂಡು ಹೆಣ್ಣನ್ನು ದೇವಿ ದೇವತೆಯ ಥರ ಪೂಜೆ ಮಾಡುವಂಥವು, ಈ ಎರಡು ನನಗೇನೆಂದರೆ ಬಹಳ ಇಷ್ಟ ಆಯಿತು. ಈ ಸಬ್ಜೆಕ್ಟನ್ನು ಇಟ್ಕೊಂಡು ನಾನೇನು ಮಾಡಿದೆ ಅಂದರೆ, ನಮ್ಮ ಚಿತ್ರಗಳ ಏನಿದೆ, ಒಂದು ತೇರಿನ ಚಿತ್ರ ಅಂತ ಬರುತ್ತೆ, ಮದುವೆಯಲ್ಲಿ ಹಸೆಗೋಡೆ ಚಿತ್ರ ಅಂತ ಬರುತ್ತೆ, ಇನ್ನೊಂದು ಆರತಿ ಚಿತ್ರ ಅಂತ ಬರುತ್ತೆ. ಈ ಮದುವೆಯಲ್ಲಿ ಬರ್ತಕ್ಕಂಥ ಈ ಹಸೆಗೋಡೆ ಚಿತ್ರ ಮತ್ತು ದೀಪಗಳನ್ನು ಆರತಿಗಳನ್ನು ಸಂಕೇತಿಸುವಂತಹ ಆರತಿ ಚಿತ್ರ, ಜೊತೆಯಲ್ಲಿ ರಥದ ತೇರಿನ ಚಿತ್ರ, ಇವು ಎಲ್ಲವನ್ನು ನಾನು ಆಧಾರವಾಗಿಟ್ಕೊಂಡು ಮನುಷ್ಯ ಮತ್ತು ಪ್ರಕೃತಿಯ ಅವಿನಾಭಾವ ಸಂಬಂಧ, ಮತ್ತು ಮನುಷ್ಯನ ಜೊತೆಗಿರ್ತಕ್ಕಂಥ ಸಂಬಂಧ. ಯಾಕೆಂದರೆ ನಾವು ಈ ಇವತ್ತಿಗೆ ನಾವು ನೋಡ್ತಾ ಹೋದಾಗ ಮನುಷ್ಯನನ್ನು ಪ್ರೀತಿ ಮಾಡುವಂಥ ಸಂದರ್ಭಗಳ ಹೊರಟೋಗಿದೆ. ಮನುಷ್ಯ ಜೊತೆಗೆ ಮನುಷ್ಯ ಪ್ರಕೃತಿನ ಪೂಜೆ ಮಾಡುವಂಥದ್ದು ಕೂಡ ಹೊರಟು ಹೋಗ್ಬಿಟ್ಟಿದೆ. ಯಾಕೆಂದರೆ ಇವತ್ತು ಎಷ್ಟು ರಾಸಾಯನಿಕದ ಮಧ್ಯದಲ್ಲಿ ನಾವು ಸಂಪೂರ್ಣವಾಗಿ ಬದುಕ್ತಾ ಇದ್ದೇವೆ. ಮನುಷ್ಯನ ಆತ್ಮೀಯತೆ ಅಂದರೆ ಮಾನವೀಯತೆ ಹೊರಟು ಹೋಗಿದೆ. ಇದು ನನ್ನ ಅದಕ್ಕೆ ನಾನು ಆರಾಧನಾ ಚಿತ್ರ ಅಂತ ಏನು ನನ್ನ ಕಲೆಯಲ್ಲಿ ಇಟ್ಕೊಂಡು, ಅದು ನಮ್ಮಲ್ಲಿ ಬೆಸಲು ತಟ್ಟೆ ಅಂತ ಹಿಂದೆ ಇತ್ತು. ಯಾಕಂದರೆ ಆವಾಗ ಅಂದರೆ ಈ ಭತ್ತವನ್ನು ಕುಚ್ಚಿ ಒಣಗಿಸೋದು, ಜೊತೆಗೆ ಕಾಯೊಳಕ್ಕೆ ಬೇರೆ ಬೇರೆ ಏನೇನೋ ಹಸಿ ಪದಾರ್ಥಗಳಿರುತ್ತೆ, ಅದನ್ನು ಒಣಗಿಸೋದಕ್ಕೆ ಕೆಳಗಡೆ ಬೆಂಕಿ ಇರ್ತಾ ಇತ್ತು, ಅದು ತಟ್ಟಿ ಮೇಲೆ ಇರ್ತಾ ಇತ್ತು, ಅದ್ರ ಮೇಲೆ ಎಲ್ಲ ಡ್ರೈ ಮಾಡುವಂಥ ಒಂದಿತ್ತು. ಅದೇ ಒಂದು ಬಿಸಿಲು ತಟ್ಟೆಯನ್ನು ನಾನು ಒಂದು ಈ ಕಲೆಯ ಒಟ್ಟಾರೆ ಮಾಡೋದಕ್ಕೆ, ಚಿತ್ರಗಳನ್ನು ರಚನೆ ಮಾಡೋದಕ್ಕೆ ಅದನ್ನೇ ಬಳಸಿಕೊಂಡು, ಅದಕ್ಕೆ ಅಂದರೆ ನೈಸರ್ಗಿಕ ಬಣ್ಣಗಳೇ. ಯಾಕೆಂದರೆ ಬಣ್ಣಗಳ ಬಗ್ಗೆ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು. ಒಂದು ಕೆಂಬಣ್ಣಿನ ಹಿನ್ನೆಲೆಯನ್ನು ನಾವು ಹೇಳ್ತಾ ಹೋದರೆ, ಕೆಂಬಣ್ಣನ್ನು ಬಳಸುವಂಥದ್ದು, ಕೆಂಪು ಕಲ್ಲನ್ನು ಬಳಸುವಂಥದ್ದು. ಹಿಂದಿನ ಕಾಲದಲ್ಲಿ ಈ ಡೆಲಿವರಿ ಲೇಟ್ ಆಯಿತು ಅಂದರೆ ಕೆಂಬಣ್ಣೀರು ಕುಡಿಸ್ಬಿಡ್ತಿದ್ರಂತೆ, ಇಮಿಡಿಯೇಟ್ ಡೆಲಿವರಿ ಆಗ್ತಾ ಇತ್ತಂತೆ. ಇದು ನಮ್ಮ ಹಿರಿಯರು ತಮ್ಮ ಅನುಭವಗಳನ್ನು ನನಗೆ ಹೇಳಿರುವಂಥದ್ದು. ಜೊತೆಗೆ ಯಾವುದೇ ಗಾಯಗಳಾದರೆ, ದನಗಳಿಗಿರ್ಬೋದು ಮನುಷ್ಯರಿಗಿರ್ಬೋದು, ಗಾಯಗಳಾದರೆ ಈ ಕೆಂಬಣ್ಣಿನ ಪಟ್ಟಿಯನ್ನು ಕಟ್ಟಿಬಿಟ್ರೆ ಇಮಿಡಿಯೇಟ್ ಆಗಿ ಒಂದು 2 ದಿವಸದಲ್ಲಿ ಅದು ಗಾಯ ಪೂರ್ತಿ ವಾಸಿ ಆಗ್ತಾ ಇತ್ತಂತೆ. ಹೀಗೆ ಜೊತೆಗೆ ನಮ್ಮಲ್ಲಿ ಅಂದರೆ ಈ ಒಂದು ಕೆಂಪು ಬಣ್ಣ ಕೆಂಬಣ್ಣನ್ನು ಬಳಸುವಂಥದ್ದು, ಜೊತೆಗೆ ಬಿಳಿ ಬಣ್ಣ ಅಕ್ಕಿಯಿಂದ ಅಕ್ಕಿಯನ್ನು ರುಬ್ಬಿ ಬಿಳಿ ಬಣ್ಣ ಮಾಡುವಂಥದ್ದು, ಮತ್ತು ಇನ್ನು ಒಂದು 5% ಜನಗಳು ಕಪ್ಪಿನ ಚಿತ್ರ ಅಂತ ಬರೀತಾರೆ. ಸಾಗರ ತಾಲೂಕಿನ ಕೆಲವು ಭಾಗದಲ್ಲಿ ಮಾತ್ರ ಇದೆ ಅದು. ಅದು ಕಪ್ಪಿನ ಚಿತ್ರಕ್ಕೇನೆ ಅಕ್ಕಿಯನ್ನು ಹುರಿದು ಕಪ್ಪು ಮಾಡಿ ಆ ಕಪ್ಪಿನ ಬಣ್ಣದಿಂದ ಇಡೀ ಈ ಹಸು ಚಿತ್ರವನ್ನು ಬರೆಯುವಂಥ ಒಂದು ಪರಿಪಾಠ. ಆಮೇಲೆ ಇನ್ನೂ ಒಂದು ಏನಂದರೆ, ನಮ್ಮಲ್ಲಿ ಈಗ ಕಾಡಿನಲ್ಲಿ ಗುರುಗಿ ಹರಳುವಂಥ ಗುರುಗಿ ಮರ ಅಂತ ಒಂದಿದೆ, ಆ ಗುರುಗಿ ಮರದ ಬೀಜದಿಂದ ಎಣ್ಣೆ ತಯಾರು ಮಾಡ್ತಾ ಇದ್ರು. ಹಾ ಹಾ, ತಿನ್ನುವಂಥ ಎಣ್ಣೆ ಈಗಲೂ ಇದೆ ಈ ಭಾಗದಲ್ಲಿ, ಇದೆ ನಮ್ಮ ಸಾಗರ ತಾಲೂಕಲ್ಲಿ ಸ್ವಲ್ಪ ಭಾಗದಲ್ಲಿದೆ, ಇವು ನಮ್ಮ ಸಿದ್ದಾಪುರ ತಾಲೂಕಲ್ಲಿ ಭಾಳಷ್ಟಿದೆ ಈ ಕಾಡುಗಳಲ್ಲಿ. ಆ ಬೀಜದಿಂದ ಎಣ್ಣೆ ಮಾಡ್ತಾ ಇದ್ರು, ಅದರ ಹೊರಗಿನ ಹೊದಿಕೆ ಇರುತ್ತಲ್ಲ, ಆ ಹೊದಿಕೆಯಿಂದ ರುಬ್ಬಿ ಅದು ಹಳದಿ ಬಣ್ಣ ಆಗ್ತಾ ಇತ್ತು, ಆ ಹಳದಿ ಬಣ್ಣವನ್ನು ಹಳದಿ ಚಿತ್ರ ಬರ್ತಾ. ಈ 4 ಬಣ್ಣದ ಪರಂಪರೆ ನಮ್ಮ ಈ ಚಿತ್ತಾರ ಕಲೆಯಲ್ಲಿ ಬರುತ್ತೆ. ಯಾಕೆಂದರೆ ಕೆಲವು ಕುಟುಂಬಗಳು ಅದನ್ನು ಫಾಲೋ ಮಾಡ್ತಾ ಬರ್ತದೆ. ಆದರೆ 90% ಭಾಗ ಈ ಕೆಮ್ಮಣ್ಣಿನ ಹಿನ್ನೆಲೆಯಲ್ಲಿ ಬಿಳಿ ಚಿತ್ರವನ್ನು ಭಾಳ ಅಂದರೆ 90% ಜನರಷ್ಟು ಇದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅಂದರೆ ಅದು ಶುಭ ಅನ್ನೋ ಕಾರಣಕ್ಕೋಸ್ಕರ ನಾನು ಆಗಲೇ ಹೇಳಿದೇನೆಂದರೆ, ಒಂದು ಕೆಮ್ಮಣ್ಣು ಎಷ್ಟು ರಾಸಾಯನಿಕವಾಗಿರುವಂಥ ಪರಿಣಾಮವನ್ನು ಬೀರುತ್ತೆ, ಎಷ್ಟು ನಮ್ಮ ಬದುಕಿಗೆ ಪೂರಕವಾಗುತ್ತೆ. ಒಂದು ಅನ್ನನು ಅಷ್ಟೇ ಕೂಡ, ಅಕ್ಕಿ ಕೂಡ ನಮಗೆ ಎಷ್ಟು ನಮ್ಮ ಜೀವವನ್ನು ಉಳಿಸ್ತಕ್ಕಂಥ ಶಕ್ತಿ ಇರುತ್ತೆ. ಜೊತೆಗೆ ಈ ಗುರಿಗೆ ಹರಳಿನ ಬೀಜದಿಂದ ನಾವು ಎಣ್ಣೆಯನ್ನು ತಯಾರಿಸ್ತೀವಿ ಅಂದರೆ ಅದು ನಮ್ಮ ಜೀವವನ್ನು ಉಳಿಸ್ತಕ್ಕಂಥ ನಮಗೆ ಅತ್ಯಮೂಲ್ಯವಾಗಿರ್ತಕ್ಕ ಈ ಸಂಪನ್ಮೂಲಗಳನ್ನು ಬೆಳೆಸ್ಕೊಂಡು ಇಡೀ ಚಿತ್ರ ಪರಂಪರೆ ಕಟ್ತಾ ಇದ್ರು. ಸ್ವಲ್ಪ ಈಗ ಈ ಚಿತ್ತಾರ ಕಲೆಯನ್ನು ಬರೆಯುವ ಬಗ್ಗೆ ಹೇಳಿ, ಯಾವ ವಸ್ತುವನ್ನು ಆಧಾರವಾಗಿ ಇಟ್ಟುಕೊಂಡು ನೀವು ಬರೆಯುವಂತಹದ್ದು, ಅಥವಾ ನೆಲದ ಮೇಲೆ ಬರೆಯುವಂತಹದ್ದು, ಅಥವಾ ಅದಕ್ಕೆ ಮೀಡಿಯಾ ಅಂತ ಏನಾದರೂ ಇದೆಯಾ, ಹೇಗೆ ಇದೆ ಸರ್? ಯಾಕಂದ್ರೆ ಇದು ಚಿತ್ತಾರವನ್ನ ಗೋಡೆಗಳ ಮೇಲೆ ಮಾತ್ರ ಬರಿಬೇಕು, ನೆಲಗಳ ಮೇಲೆ ಬರೆಯೋ ಹಾಗಿಲ್ಲ. ಯಾಕಂದ್ರೆ ಇದನ್ನು ತುಳಿಯೋ ಹಾಗಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನಂದ್ರೆ, ಈ ನಮ್ಮ ಪರಂಪರೆಯಿಂದ ಯಾವುದೇ ಒಂದು ಉದಾಹರಣೆಗೆ ಒಂದು ಸೂರ್ಯ ಮತ್ತು ಚಂದ್ರರ ಚಿತ್ರ ಬರುತ್ತೆ, ಯಾಕಂದ್ರೆ ಅದು ಬಹಳ ಪ್ರಾರಂಭಿಕ ಹಂತ. ಆ ಮನುಷ್ಯ ನಾಗರಿಕನಾಗ್ತಾ ಬಂತ ಹೋದ ಹಾಗೆ ಪ್ರಮುಖವಾಗಿ ತಾನು ಪ್ರಕೃತಿಗೆ ಪ್ರತಿಸ್ಪಂದಿಸ್ತಾ ಹೋದ ಸಂದರ್ಭವನ್ನು, ಮಂಗನಿಂದ ಮಾನವನಾದಂಥ ಒಂದು ಪರಂಪರೆಯನ್ನು ನಾವು ನೋಡ್ತಾ ಹೋದಾಗ, ನಮ್ಮಲ್ಲಿ ಇವತ್ತಿಗೂ ಸೂರ್ಯ ಮತ್ತು ಚಂದ್ರ ಇತ್ತೀಚೆಗೆ ಬಿಡ್ತಾ ಬಂದಿದ್ದಾರೆ ಭಾಳಷ್ಟು ಜನ. ಇದು ನಮ್ಮ ಒಂದು ಇಡುಕಲು ಅಂತ ಒಂದಿರುತ್ತೆ, ಒಂದು ಮಣ್ಣಿನ ಒಂದು ಪ್ಲಾಟ್ಫಾರ್ಮ್ ಮಾಡಿರ್ತಾರೆ, ಅಲ್ಲಿ ಒಂದು ಕೊಡ ಮತ್ತು ಒಂದು ಹಂಡೆ ಇರುತ್ತೆ, ಅದರ ಮೇಲ್ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರರ ಚಿತ್ರ. ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬುಡಕಟ್ಟು ಪರಂಪರೆಯಲ್ಲಿ ಈ ಚಿತ್ರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ಒಂದು ಕೊಡ ಗಂಡಿನ ಸಂಕೇತ ಆದರೆ, ಹಂಡೆ ಹೆಣ್ಣಿನ ಸಂಕೇತ, ಕೊಡದಿಂದ ಹಂಡೆಗೆ ನೀರನ್ನು ಹಾಕ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ಕುಟುಂಬದ ಪರಿಕಲ್ಪನೆ, ಮತ್ತು ನಾವು ಸೂರ್ಯನ ಮತ್ತು ಚಂದ್ರರ ಅಂದರೆ ಇವತ್ತು ನಾವು ಸೈಂಟಿಫಿಕ್ ಆಗಿ ಕೂಡ ನಾವು ಸೂರ್ಯನನ್ನು ಗಂಡಿನ ಸಂಕೇತವಾಗಿ ನೋಡ್ತೀವಿ, ಜೊತೆಗೆ ಚಂದ್ರನನ್ನು ಹೆಣ್ಣಿನ ಸಂಕೇತ, ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ನೋಡಿದಾಗ ರಾಸಾಯನಿಕವಾಗಿಯೂ ಅದು ನಾವು ಒಪ್ಪುವಂಥ ಒಂದು ಕಲ್ಪನೆ. ಅಂದರೆ ಇದು ಅವತ್ತು ಹೇಗೆ ಗೊತ್ತಿತ್ತು ಗೊತ್ತಿಲ್ಲ, ಆದರೆ ಅವರು ಆ ಸೂರ್ಯನನ್ನು ನಾನು ಬೆಳ್ಕೊಡ್ತಾ ಇದ್ದಾನಲ್ಲ ಅದಕ್ಕೂ ಅವರು ಗೌರವಿಸ್ತಾ ಹೋದರು. ಚಂದ್ರನನ್ನು ಅಷ್ಟೇ, ಅವನು ತಂಪನ್ನು ಕೊಡ್ತಾ ಹೋಗ್ತಾನಲ್ಲ ಅದಕ್ಕೋಸ್ಕರ ಗೌರವಿಸ್ತಾ ಹೋದರು. ಇವರು ನಮ್ಮ ಹಿರಿಯರು ಅಂತ, ನಮ್ಮ ಹಿರಿಯರು ನಮ್ಮಲ್ಲಿ ಉತ್ತರಕ್ರಿಯೆ ಮಾಡುವಾಗ ಗಂಡು ಸತ್ತರೆ ಕೊಡಕ್ಕೆ ಇದೇನು ಬಟ್ಟೆಗಳನ್ನು, ಅವನ ಡಿಮ್ಯಾಂಡ್ಸ್ ಏನಿತ್ತು, ಅವನ ಬೇಡಿಕೆಗಳೇನಿತ್ತು, ಆವಾಗ ಆ ಎಲ್ಲ ಪದಾರ್ಥಗಳನ್ನು ಇಡ್ತಾ ಇದ್ರು. ಹೆಣ್ಣಿಗೆ ನಾವು ಉತ್ತರಕ್ರಿಯೆ ಮಾಡೋದಾದ್ರೆ ಹಂಡೆಗೆ ಅಲಂಕಾರ ಮಾಡಿ ಅವಳ ಎಲ್ಲ ಆಭರಣಗಳನ್ನು ಎಲ್ಲನೂ ನೆಂಟರಿಷ್ಟು ತಂದಿರೋಂಥ ಎಲ್ಲ ಹಾರವನ್ನು ಕೊಡುವಂಥ ಒಂದು ಪರಿಪಾಠ ಇವತ್ತಿಗೂ ಇದೆ, ಇದು ಬೆಳೆದು ಬಂದಿದೆ. ಬಟ್ ಈ ಸೂರ್ಯಚಂದ್ರನ ಚಿತ್ರಗಳು ಇದೆ. ಆದರೆ ಹಸಿರು ಸಿತಾರವನ್ನು ಯಾಕೆ ಬಿಡ್ತಾ ಬಂದರು ಅಂದರೆ, ಆ ಹೊಸ ತಲೆಮಾರಿನ ಜನಗಳಿಗೆ ಅದರ ಅದೇನೋ ಅದು ಚೆನ್ನಾಗಿ ಕಾಣದೇ ಇತ್ತು, ಬೇರೆ ಬೇರೆ ಕಾರಣಗಳು ಇತ್ತು ಗೊತ್ತಿಲ್ಲ, ಬಟ್ ಆದರೆ ಬಿಟ್ಟರು. ನಾನೇನು ಮಾಡಿದೆ, ನಾನು ಈ ಒಟ್ಟಾರೆ ನಾನು ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ನನ್ನ ಆರಾಧನೆ ಚಿತ್ರ ಏನು ಕಲಾಕೃತಿ ಇದೆ, ಆ ಕಲಾಕೃತಿಯಲ್ಲಿ ನಾನು ಪ್ರತಿಬಿಂಬಿಸಿರೋದು ಇದು ಈ ಪ್ರಮುಖವಾಗಿ ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧ, ಮತ್ತು ಮನುಷ್ಯ ಮನುಷ್ಯನನ್ನ ಸಂಬಂಧಗಳು ಅದು ಬಹಳ ಗಾಢವಾಗಿ ಹಿಂದಿನಿಂದ ಇದೆ, ಇವತ್ತಿಗಿದೆ, ಇನ್ನು ಮುಂದೂ ಇರಬೇಕು. ಇಲ್ಲದೆ ಹೋದರೆ ನಾವೇನಾಗುತ್ತೆ, ಅಲ್ಲಿ ನಾವು ಬೇರೆ ಬೇರೆ ಆಗಿ ವಿಚಿದ್ರ ಛಿದ್ರ ಆಗ್ತಾ ಹೋಗ್ತೀವಿ. ಇದು ನಾನು ಕಂಡ್ಕೊಂಡಿರುವಂಥ ಸತ್ಯ. ಜೊತೆಗೆ ಏನು ಮಾಡಿದೆ ನಾನು, 85ರಲ್ಲಿ ನನ್ನ ಊರಿನ 4 ಜನ ಹೆಣ್ಮಕ್ಕಳನ್ನು ಆಯ್ಕೆ ಮಾಡಿಕೊಂಡೆ, SLC ಆಗಿರೋ ಹುಡುಗಿಯರನ್ನು ಆಯ್ಕೆ ಮಾಡಿಕೊಂಡು ಮೊದಲನೇದಾಗಿ ನನ್ನ ಹಣದಲ್ಲಿ ನಾನು ಊಟ ಕೊಟ್ಟು ಅವರಿಗೆ 500 ರೂಪಾಯಿಗಳ ಸೈಪೆಂಟ್ ಕೊಡ್ತಾ ಇದ್ದೆ. 1 ವರ್ಷ ಈ ಒಂದು ಕೋರ್ಸನ್ನು ನಾನು ನಡೆಸಿದೆ. ಇದು ಎಲ್ಲವೂ ಕೂಡ ಪೂರಕವಾಗಿ ನನಗೆ ನ್ಯಾಷನಲ್ ಅವಾರ್ಡ್ 98ರ ರಾಷ್ಟ್ರ ಪ್ರಶಸ್ತಿ ಬಂತು. ಭಾರತ ಸರ್ಕಾರದ ಒಂದು ಈ ಕರಕುಶಲ ಕಲೆಯಲ್ಲಿ ಹೈಯೆಸ್ಟ್ ಅವಾರ್ಡ್ ಅದು. ಅದು ಬಂದ ಮೇಲೆ ನನಗೆ ನಂತರ ಮತ್ತೆ ಒಂದು ಇನ್ನೊಂದು 6 ತಿಂಗಳದ ಕೋರ್ಸನ್ನು ಭಾರತ ಸರ್ಕಾರದವ್ರು ಕೊಟ್ಟರು. ಆವಾಗ ಸ್ಥಳೀಯ ಹೆಣ್ಮಕ್ಕಳಿಗೆ ನಾನು ಟ್ರೈನಪ್ ಮಾಡ್ತಾ ಬಂದೆ ಈ ಥರ. ಆಮೇಲೆ ಒಂದು ಆಮೇಲೆ ಇನ್ನೂ 2 ಕಾರ್ಯಕ್ರಮ, ಗುರು ಶಿಷ್ಯ ಪರಂಪರ ಅನ್ನೋದು ಒಂದು 3 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅಲ್ಲಿ ತಾಳಗುಪ್ಪ ಏನಾಗಿದೆ ನನಗೆ ಬಹಳ ಮುಖ್ಯವಾಗಿ, ನಾವು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಚಿನಲ್ಲಿರೋದ್ರಿಂದ ಈ ಕಲೆಯು ಕೂಡ ಏನದು 2 ಜಿಲ್ಲೆಗೆ ಸೇರ್ಕೊಂಡಿರೋದ್ರಿಂದ ನನ್ನ ಕಾರ್ಯಕ್ಷೇತ್ರ ಹೆಚ್ಚು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯಿತು. ಯಾಕೆಂದರೆ ಅಲ್ಲಿ ಸನ್ಮಾನ ಕಾಗೋಡು ತಿಮ್ಮಪ್ಪನವರು ನನಗೆ ಬಹಳ ಪೂರಕವಾದಂಥ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು. ಆಮೇಲೆ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಅವರು ಅಲ್ಲೇ ಶಿಫಾರಸು ಮಾಡಿದರು. ಹೀಗೆ ಮತ್ತೆ ನಾನು ಬಹಳ ನೆನಪಿಸ್ಕೊಳ್ಳೋದೇನೆಂದರೆ, ಬೆಂಗಳೂರಿನ ಒಂದು ಕಲಾ ಮಾಧ್ಯಮ ಅನ್ನೋ ಒಂದು ಸಂಸ್ಥೆ ಈ ನಮ್ಮ ಕಲೆಯನ್ನು ಆಧುನಿಕ ಸಂದರ್ಭದಲ್ಲಿ ಅಂದರೆ ಈ ಬೆಂಗಳೂರಿನಲ್ಲಿ ಏನು ಸಾಫ್ಟ್ವೇರ್ ತುಂಬ ಉತ್ಕೃಷ್ಟ ಹಂತದಲ್ಲಿತ್ತು, ಆವಾಗ ಈ ರಿಚ್ ಕ್ಲಾಸ್ನವ್ರಿಗೆ ಇಡೀ ದೇಶದ ಎಲ್ಲ ಕಲೆಗಳನ್ನು ಪರಿಚಯಿಸೋದು, ಜೊತೆಗೆ ಅವರವ್ರ ಮನೆಗಳಲ್ಲಿ ಮತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಹೋಟೆಲ್ಗಳಲ್ಲಿ ಈ ಕಲೆಗಳನ್ನು ಬರೆಸುವಂಥ ಒಂದು ಪರಂಪರೆಯನ್ನು ಅವ್ರು ಸೃಷ್ಟಿ ಮಾಡಿದರು. ಹಾಂ, ಅದು ಬಹಳ ದೊಡ್ಡ ಒಂದು ಅವಕಾಶ ನನಗೆ ತುಂಬ. ಈಗ ಗೋಡೆಯ ಮೇಲೆ ಬರೆಯುವಂಥ ಒಂದು ಚಿತ್ರ, ಇದಕ್ಕೆ ಡೈಮೆನ್ಷನ್ ಅಂದ್ರೆ ಉದ್ದ ಅಗಲ ಎಷ್ಟು ಇರಬೇಕು ಅಥವಾ ಅದರ ಒಂದು ಪ್ರಮಾಣ ಅಂತ ಏನಾದ್ರು ಇದೆಯಾ ಇದಕ್ಕೆ? ಹೌದು ಸರ್, ಯಾಕಂದ್ರೆ ಒಂದು 2 ಅಡಿ 2 ಅಡಿ ತಗೊಳ್ತಾ ಇದ್ರು, ಚೌಕ ತಗೊಳ್ತಾ ಇದ್ರು ಹಸ ಚಿತ್ರಕ್ಕೆ. ಅದು ಇದು ಸೂರ್ಯನಿಗೆ ಎದುರಾಗಿರ್ಬೇಕು ಮತ್ತೆ ಉತ್ತರಕ್ಕೆ ಎದುರಾಗಿರ್ಬೇಕು, ಇನ್ನೆರಡು ದಿಕ್ಕುಗಳು ನಿಷಿದ್ಧ ಅಂತ ಇದು ಶಾಸ್ತ್ರ. ಹಾಗಿರೋದ್ರಿಂದ ಇದು ಸೂರ್ಯನಿಗೆ ಅಂದ್ರೆ ಸೂರ್ಯ ಅನ್ನೋದು ಬಹಳ ಪ್ರಮುಖವಾದ ಸ್ಥಾನ ಆಗಿರೋದ್ರಿಂದ ಅವರು ಆ ದಿಕ್ಕನ್ನ ಇವತ್ತಿಗೂ ಕೂಡ ಆಯ್ಕೆ ಮಾಡ್ತಾರೆ. ಇವನ್ ಮನೆ ಕಟ್ಟುವಾಗಲೂ ಕೂಡ ಈ ದಿಕ್ಕುಗಳನ್ನ ಬಹಳ ಆದ್ಯವಾಗಿ ಇಟ್ಕೊಂಡಿರ್ತಾರೆ ಸರ್. ಈ ಯಾವ ವಿಷಯವನ್ನು ಇಟ್ಟುಕೊಂಡು ಈ ಚಿತ್ರವನ್ನು ಬರೆಯುವಂತಹದ್ದು? ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಪ್ರಕೃತಿ, ಸೂರ್ಯ, ಚಂದ್ರ ಇದೆಲ್ಲ ಅಂತ ಹೇಳಿ, ಇದರ ಹೊರತಾಗಿ ಬೇರೆ ಏನಾದ್ರು ಕಥಾನಕ ಏನಾದ್ರು ಇದೆಯಾ ಇದರ ಹಿನ್ನೆಲೆಯಲ್ಲಿ? ಇದೆ ಸರ್, ಯಾಕಂದ್ರೆ ಇಲ್ಲಿ ನಾವು ಸೂರ್ಯನನ್ನು ನೋಡಿದಾಗ ಒಂದು ಬಿಂದುವಿನ ಪರಿಕಲ್ಪನೆ. ಮಕ್ಕಳು ಚಿತ್ರ ಬರೆಯುವುದಾದ್ರೆ ಹಾಗೆ ಒಂದು ಸೂರ್ಯ ಇರಲೇಬೇಕು, ಒಂದು ಬೆಟ್ಟ ಇರಲೇಬೇಕು. ಮನುಷ್ಯನು ಅಷ್ಟೇ ಸರ್, ಯಾಕಂದ್ರೆ ಆದಿಮಾನವನ ಕಲಿಕೆ ಆ ಸೂರ್ಯಚಂದ್ರಿಯಿಂದನೇ ಶುರು ಆಗುತ್ತೆ ಮತ್ತು ಪ್ರಕೃತಿಯಿಂದ ಶುರು ಹೌದು. ಯಾಕೆಂದ್ರೆ ಸೂರ್ಯನ ನೋಡಿದಾಗ ಗೋಲಾಕೃತಿ ಬಂತು, ಚಂದ್ರನ ನೋಡ ಅರ್ಧ ಗೋಲಾಕೃತಿ ಬಂತು, ಆಮೇಲೆ ಯಾವುದೋ ಒಂದು ಗಿಡವನ್ನು ನೋಡ್ತಾನೆ ಒಂದು ಒಂದು ಸ್ಟ್ರೇಟ್ ಗೆರೆ ಬಂತು. ನಮ್ಮ ಚಿತ್ರಗಳಲ್ಲಿ ಬಿಂದು ಬರುತ್ತೆ, ಆಮೇಲೆ ಒಂದು ತ್ರಿಭುಜ ಬರುತ್ತೆ, ಒಂದು ಗುಡ್ಡವನ್ನು ನೋಡ್ತಾನೆ ಒಂದು ತ್ರಿಭುಜದ ಪರಿಕಲ್ಪನೆ ಬರ್ತದೆ, ಒಂದು ಸ್ಕ್ವೇರ್ನ ಪರಿಕಲ್ಪನೆ, ಅದರಲ್ಲಿ ಅಂದರೆ ಯಾವುದೋ ಒಂದೇನು ಒಂದು ಚೌಕಾಕೃತಿ ಕಾಣಿಸುತ್ತೆ, ಅದು ಚೌಕಗಳು ಬರುತ್ತೆ. ಹೀಗೆ ಇಲ್ಲಿ ಬಿಂದು, ಅಡ್ಡಗೆರೆ, ಉದ್ದಗೆರೆ, ಮತ್ತೆ ಬಾಸಿಂಗ ನೀಲಿ ನೀಲಿ ಅಂತ ಬರುತ್ತೆ ಸರ್. ಏನಂದ್ರೆ ಒಂದು ಗೆರೆ ಅಡ್ಡ ಹಾಕಿದ್ರೆ ಅದು ಒಂದು ನೀಲಿ, ಅದನ್ನ ಇನ್ನೊಂದು ಅಡ್ಡ ಹೇಳಿದ್ರೆ ಅದು ನೀಲಿ ಕೊಚ್ಚು ಅಂತ, ನೀಲಿಯನ್ನು ಕೊಚ್ಚೋದು ಕೊಡೆಯೋದು ಅಂತ. ಅಂದ್ರೆ ಅಲ್ಲೂ ಕೂಡ ಒಂದು ಸಾಂಕೇತಿಕ ಸ್ವರೂಪ ಇದೆ. ಒಂದು ಮದುವೆ ಅಂತ ಅನ್ನೋದು ಒಂದು ಗಂಡು ಹೆಣ್ಣಿನ ಮಧ್ಯೆ ನಡೀತಕ್ಕಂತ ಬಾಂಧವ್ಯ, ಅದು ಒಂಥರ ವೀವಿಂಗ್ ಇದ್ದ ಹಾಗೇನೆ. ಅಂದ್ರೆ ಈ ಗೆರೆಗಳಲ್ಲೂ ನಮ್ಮಲ್ಲಿ ಬರೋದೆಲ್ಲ ಅದು ಅಂದ್ರೆ ಅದು ಎಂದೂ ಕಳಿಸಲಾರ್ದಂತ ಒಂದು ಬಂಧ. ಇದು ಈ ತರದ ರೇಖೆಗಳನ್ನ ಈ ಚಿತ್ರಗಳಲ್ಲಿ ನಾವು ನೋಡ್ತಾ ಬಂದೆ. ಜೊತೆಗೆ ಇನ್ನೊಂದು ಬಾಸಿಂಗ ನೀಲಿ ಅಂತ ಬರ್ತದೆ. ಬಾಸಿಂಗ ಅಂದ್ರೆ ಗಂಡಿಗೆ ತಕ್ಕೊಂಡಿರುವಂತ ಒಂದು ಆಭರಣ, ಅದು ತ್ರಿಭುಜ ಇರುತ್ತೆ, ಅದಕ್ಕೆ ಬಾಸಿಂಗ ನೀಲಿ. ನಮ್ಮ ಚಿತ್ರಗಳನ್ನ ಗಮನಿಸಿದಾಗ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಗರಗಸ ಸಾಲು ಅಂತ ಬರುತ್ತೆ. ಗರಗಸ ಸಾಲು ಅಂದ್ರೆ ಈ ಗುಡ್ಡೆಗಳ ಸಾಲು, ಅದು ಅದು ಒಂದು ಚಿತ್ರದ ಹೊರ ಮತ್ತು ಒಳ ವಿನ್ಯಾಸದಲ್ಲಿ ಅದು ಒಂದು ಫಿನಿಶಿಂಗ್ ಇದು ಬರುತ್ತೆ. ಆಮೇಲೆ ಗಂಡು ಹೆಣ್ಣು ಬರ್ತಾರೆ, ಅದು ತೊಟ್ಕೊಂಡಿರುತ್ತೆ ಆಭರಣಗಳ ತೊಂಡ್ಲು ಮತ್ತು ವಾಸಿಂಗ ಬರುತ್ತೆ, ಮತ್ತು ವಾದ್ಯ ಮೇಳದವರು ಅಂತ ಬರ್ತಾರೆ. ಈ ವಾದ್ಯ ಮೇಳದವರು ಕೂಡ ಅಂದ್ರೆ ಈ ನಾವು ಏನಂದ್ರೆ ಒಂದು ಜೀರೋದಿಂದ ಶುರು ಆಗಿರುವಂಥದ್ದು, ಒಂದು ಅಡ್ಡ ಒಂದು ಗೆರೆ ಹಾಕಿದಾಗ ಅದು ಒಂದು ಸ್ಟ್ರೇಟ್ ಗೆರೆ ಆಗುತ್ತೆ, ಒಂದು ಅದನ್ನೇ ತ್ರಿಭುಜವನ್ನು ಕೆಳಮುಖವಾಗಿ ಮಾಡಿದಾಗ ಅದೊಂದು ಇದಾಗುತ್ತೆ, ಜೊತೆಗೆ ಇನ್ನೊಂದು ತ್ರಿಭುಜವನ್ನು ಮೇಲ್ಮುಖ ಮಾಡಿ ಅದನ್ನು ಜಾಯಿಂಟ್ ಮಾಡಿದಾಗ ಒಂದು ಹ್ಯೂಮನ್ ಬಾಡಿ ಸೃಷ್ಟಿ ಆಗುತ್ತೆ ಕೆಳಗಡೆ. ಅದು ಇದು ಈ ಈ ಒಂದು ಚಿತ್ತಾರದ ವೈಶಿಷ್ಟ್ಯ ಇದೇನೆ. ಬಹುಶಃ ಕೆ ಕೆ ಹೆಬ್ಬರ್ ಒಂದು ನಲಿದಾಡುವ ರೇಖೆಗಳು ಅಂತ ಹೇಳ್ತಾರೆ. ಹೌದು ಸರ್, ಯಾಕಂದ್ರೆ ಅವರು ಕೂಡ ಆ ರೇಖೆಗಳ ಮುಖಾಂತರ ಅದನ್ನ ಹೇಳ್ತಾ ಇದ್ರು. ನಮ್ಮ ಈ ಚಿತ್ತಾರ ಕಲೆ ಇದು ನಮ್ಮ ಚಿತ್ತಾರ ಕಲೆಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯ, ಮಹಾರಾಷ್ಟ್ರದಲ್ಲಿ ವರ್ಲಿ ಇದೆ, ಪಿತೋರಾ ಇದೆ, ಒರಿಸ್ಸಾದಲ್ಲಿ ಮಧುಬನಿ ಇದೆ ಸರ್. ಇದು ಎಲ್ಲದರ ಒಟ್ಟು ಉದ್ದೇಶ ಏನಂದ್ರೆ ಎಲ್ಲವೂ ಮಹಾರಾಷ್ಟ್ರದ ಒಲ್ಲಿಗೂ ನಮಗೂ ತುಂಬಾ ಹತ್ತಿರದ ನಂಟಿದೆ ಅಂದ್ರೆ ಅದು ಕೂಡ ರೇಖೆಗಳ ಮೇಲೆ ಮಾಡುವಂಥದ್ದು. ಮಧುಬನಿ ಮತ್ತು ಬೇರೆ ಕಲೆಗಳಲ್ಲಿ ಅಲ್ಲಿ ಪೌರಾಣಿಕ ಪಾತ್ರಗಳು ಬರುತ್ತೆ, ಅಲ್ಲಿ ರಾಧಾಕೃಷ್ಣ ಬರ್ತಾನೆ, ಹೆಚ್ಚು ರಾಧಾಕೃಷ್ಣ ಬರ್ತಾರೆ, ಶಿವ ಪಾರ್ವತಿ ಬರ್ತಾರೆ, ಹೀಗೆ ಅದು ಎಪಿಕ್ನ ಒಂದು ಸಂದರ್ಭಗಳು ಬರುತ್ತೆ. ಆದರೆ ರೇಖೆಗಳು ಮಾತ್ರ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಲೆಯಲ್ಲಿ ಇರ್ತಕ್ಕಂಥ ರೇಖೆಗಳು ನಾನೇನು ಇವಾಗ ಹೇಳ್ತಾ ಹೋದೆ, ಇದೇ ರೇಖೆಗಳನ್ನು ಆಧಾರವಾಗಿ ಇಟ್ಕೊಂಡು ಎಲ್ಲದರ ರಚನೆ ಆಗಿರೋಂಥದ್ದು. ಈ ಚಿತ್ರವನ್ನು ಗೋಡೆಯಲ್ಲಿ ಬರೆಯುವಂತಹ ಒಂದು ಸಂಪ್ರದಾಯ ಅಂತ ನೀವು ಹೇಳಿದ್ರಿ. ಈಗ ನನಗೆ ಇನ್ನೊಂದು ಯಾವುದೋ ಒಂದು ಊರಿನಲ್ಲಿ ಬೇಕಾಗಿದೆ ಅಂತ ಇಟ್ಕೊಳ್ಳಿ, ಅದನ್ನ ಏನಾದ್ರೂ ಸಾಗಾಟ ಮಾಡೋದಕ್ಕೆ ಅವಕಾಶ ಇದೆಯಾ? ಇದೆ, ಯಾಕಂದ್ರೆ ಅದು ಶಾಸ್ತ್ರೀಯವಾಗಿ ಇಲ್ಲ. ಅದೇನಂದ್ರೆ ನಾವು ವರ್ತಮಾನದಲ್ಲಿ ನಾವೇನಪ್ಪ ಅಂದ್ರೆ, ಉದಾಹರಣೆಗೆ ನನ್ನ ಚಿತ್ರ ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿದೆ. ಆವಾಗ ಏನಂದ್ರೆ ನಾನು ಅದನ್ನ ಪೇಪರ್ ಮೇಲೆ ಬರಿಬೇಕಾಗತ್ತೆ, ಆಮೇಲೆ ಕ್ಯಾನ್ವಾಸ್ ಮೇಲೆ ಬರಿಬೇಕಾಗತ್ತೆ, ಆಮೇಲೆ ಬಟ್ಟೆಗಳ ಮೇಲೆ ಬರಿಬೇಕಾಗತ್ತೆ, ಬೇರೆ ಬೇರೆ ಮಾಧ್ಯಮಗಳ ಗೋಡೆ. ನಾನು ಅದೇ ನಾನು ಹಿಂದೆ ಹೇಳಿದೆ, ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 5,000 ವರೆಗೂ ನನ್ನ ಇಂಟೀರಿಯರ್ ಇದೆ. ಅದು ಕರ್ನಾಟಕದ ರಾಜಭವನದಿಂದ ಹಿಡಿದು ಸಾಫ್ಟ್ವೇರ್ ಕಂಪನಿಗಳವರೆಗೆ ಅಷ್ಟು ಕೆಲಸ ನಾನು ಮಾಡಿದೀನಿ. ಅಂದ್ರೆ ಹೌದು ಹೌದು ಸರ್, ಇದು ವೃತ್ತಿಯಾಗಿ ನಾನು ತೊಡಸ್ಕೊಂಡಿದ್ದೀನಿ. ಇಲ್ಲದೆ ಹೋದ್ರೆ ಅದ್ರ ಇದನ್ನ ನಾನು ಕೂಡ ಸೆಲ್ಫ್ ಸಸ್ಟೈನ್ ಆಗ್ಬೇಕಲ್ಲ, ಯಾಕಂದ್ರೆ ಅದರಿಂದ ಆದಾಯ ಬಂದಾಗ ನಾನು ಬದುಕಕ್ಕೆ ಸಾಧ್ಯ ಇದೆ. ಹಾಗಿರೋದ್ರಿಂದ ಜೊತೆಗೆ ಏನಪ್ಪಾ ಅಂದ್ರೆ ಈ ಕಲೆಯನ್ನ ನಾನು ವೃತ್ತಿಯಾಗಿ ಸ್ವೀಕಾರ ಮಾಡಿರೋದ್ರಿಂದ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಈಗ ಬೇರೆ ಬೇರೆ ಎನ್ ಜಿ ಒಸ್ಗಳಿದೆ. ಸ್ಪಿಕ್ಮೆಕೆ ಅಂತ ಒಂದು ದೊಡ್ಡ ಎನ್ ಜಿ ಒ ಇದೆ, ಡಾಕ್ಟರ್ ಕಿರಣ್ ಸೇಠ್ ಅಂತೇಳಿ ಅವರು ಸ್ಥಾಪನೆ ಮಾಡಿರುವಂಥದ್ದು. ಉಡುಪಿದ್ರೆ ಆಳ್ವಾಸ್ ನುಡಿಸಿರಿಗೆ ಹೋಗಿದ್ರ? ಆಳ್ವಾಸ್ ನುಡಿಸಿರಿಗೆ ನಾನು ಹೋಗಿಲ್ಲ. ಆಳ್ವಾಸ್ ಅವ್ರದ್ದು ಇನ್ನೊಂದು ಕ್ಯಾಂಪ್ ಮಾಡಿದ್ರು ಲಲಿತ ಕಲಾ ಅಕಾಡೆಮಿ ಜೊತೆಯಲ್ಲಿ. ಆ ಕ್ಯಾಂಪಲ್ಲಿ ಮೋಹನ್ ಆಳ್ವ, ಯಾಕಂದ್ರೆ ಅದಕ್ಕಿಂತ ನಾವು ಹಿಂದೆ ಹೋಗ್ಬೇಕು ಅಂದ್ರೆ ಮೋಹನ್ ಆಳ್ವರದ್ದು ನಮ್ದು ಸಂಬಂಧ. ನಾನು ನೀನಾಸಂನಲ್ಲಿ ಇದ್ದದ್ರಿಂದ ಪ್ರತಿ ವರ್ಷದ ನೀನಾಸಂ ತಿರುಗಾಟ ನಾಟಕಗಳು ಮೋಹನ್ ಆಳ್ವರು ಮಾಡಿಸ್ತಾ ಇದ್ರು. ಅದು ಅವರು ತುಂಬಾ ದೊಡ್ಡ ವ್ಯಕ್ತಿ, ಯಾಕಂದ್ರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮೋಹನ್ ಆಳ್ವ ಅವ್ರನ್ನ ಅವ್ರ ಬಗ್ಗೆ ನಾವು ತುಂಬಾ ಗೌರವ ಇದೆ ಸರ್. ಅಲ್ಲೂ ಕ್ಯಾಂಪ್ ಮಾಡಿದೀನಿ. ಜೊತೆ ಲಲಿತ ಕಲಾ ಅಕಾಡೆಮಿಯವರು ಬೇರೆ ಬೇರೆ ಕಡೆ ಕ್ಯಾಂಪ್ ಮಾಡಿದ್ದಾರೆ, ಅಲ್ಲೂ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಈ ಸ್ಪಿಕ್ಮಿಕೆ ಅನ್ನೋ ಸಂಸ್ಥೆ ಬಗ್ಗೆ ನಾನು ಯಾಕೆ ತುಂಬಾ ಹೇಳೋದಿದೆ ಅಂದ್ರೆ, ಬಹುಶಃ ನನ್ನ ಕಲೆಯನ್ನ ತುಂಬಾ ಎಕ್ಸ್ಪೋಸ್ ಮಾಡಿರೋದು ಸ್ಪಿಕ್ಮಿಕೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅವ್ರೇನಂದ್ರೆ ಸ್ಟೇಟ್ ಕನ್ವೆನ್ಷನ್ಸ್ ಅಂತ ಮಾಡ್ತಾರೆ, ಸ್ಕೂಲ್ ಕನ್ವೆನ್ಷನ್ಸ್ ಅಂತ ಮಾಡ್ತಾರೆ, ನ್ಯಾಷನಲ್ ಕನ್ವೆನ್ಷನ್, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್, ಇದೆಲ್ಲ ಕನ್ವೆನ್ಷನ್ಸ್ ಮಾಡ್ತಾರವರು ಸ್ಪಿಕ್ಮಿಕೆಯವರು. ಆ ಈ ಎಲ್ಲ ಕನ್ವೆನ್ಷನ್ಗಳಲ್ಲಿ ನಾನು ಸುಮಾರು ಒಂದು 200 ಶಿಬಿರಗಳನ್ನು ನಾನು ಸ್ಪಿಕ್ಮೆಕ್ ಎತ್ತರು ಮಾಡಿದ್ದೀನಿ. ಆ ಹೆಮ್ಮೆ ನನಗಿದೆ. ಯಾಕಂದರೆ ಅಂದರೆ ಇಡೀ ದೇಶದ ಎಲ್ಲ ಕಡೆ ಮಕ್ಕಳಿದ್ದಾರೆ, ಅಂದರೆ NIT IIT ಈ ಥರದ ಶಾಲೆಗಳಲ್ಲಿ ಹೆಚ್ಚೆಚ್ಚು ಮಾಡ್ತಾ ಇದ್ದಿದ್ದರಿಂದ ಅಲ್ಲಿಯ ಸ್ಟೂಡೆಂಟ್ಸ್ಗಳಿಗೆ ಇದು ನಾವು ಕಲಿಸೋದಕ್ಕೆ ಬಹಳ ಅನುಕೂಲ ಆಯ್ತು. ಇದು ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೆನಪಿನ ಕಾಣಿಕೆ ಅಂತ ಕೊಡ್ತೀವಿ, ಅಥವಾ ಒಂದು ಕೀ ಬಂಚ್ ಅನ್ನು ತಯಾರು ಮಾಡುವಂತಹದ್ದಿರಬಹುದು, ಅಥವಾ ಒಂದು ಗ್ರೀಟಿಂಗ್ಸ್ ಅಂತ ಕೊಡುವಂತಹದ್ದಿರಬಹುದು. ಇದರಲ್ಲಿಯೂ ಕೂಡ ಈ ಒಂದು ಕಲೆಯನ್ನು ಪಡಿಮೂಡಿಸುವುದಕ್ಕೆ ಸಾಧ್ಯವಾಗ್ತದೆ? ಸಾಧ್ಯ ಇದೆ ಸರ್. ಯಾಕಂದ್ರೆ ಇದು ಒಟ್ಟು ಈ ಕಲೆಯ ಉದ್ದೇಶ ಏನಂದ್ರೆ, ಒಂದು ಇದರ ಶುಭ ಫಲವನ್ನು ಕೊಡೋದು. ಎಲ್ಲೂ ಕೂಡ ಯಾರಿಗೂ ಕೆಟ್ಟದ್ದು ಮಾಡುವಂಥದ್ದಿಲ್ಲ ಈ ಚಿತ್ರವನ್ನು. ಅದೇ ಯಾರು ಯಾರಿಗೆ ನಾವು ಗಿಫ್ಟ್ ಕೊಡ್ತೀವಿ, ಅವರು ಈಸ್ಟ್ ಫೇಸ್ ನಾರ್ತ್ ಫೇಸ್ ಮಾಡಿದರೆ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಹಾಗಿರೋದ್ರಿಂದ ಅದು ಗಿಫ್ಟ್ ಆಗಿ ಕೊಡೋದಕ್ಕೆ ಯಾವುದೇ ರೀತಿ ಅಂದ್ರೆ ಈ ಪ್ರಸ್ತುತ ಸಂದರ್ಭದಲ್ಲಿ, ಯಾಕೆಂದ್ರೆ ಇಡೀ ಮನುಷ್ಯನ ಏನಂದ್ರೆ ಎಕ್ಸ್ಚೇಂಜಸ್ ಅಂದ್ರೆ ಮನುಷ್ಯನ ಭಾವನೆಗಳು, ಕಲೆಗಳು, ಸಂಸ್ಕೃತಿ ಎಲ್ಲದೂ ಎಕ್ಸ್ಚೇಂಜ್ ಆದಾಗ ಅದು ಹೆಚ್ಚು ಫೋಕಸ್ ಬರುತ್ತೆ. ಅಂದ್ರೆ ಅದು ಉಳಿಸುವಂತ ಪ್ರಯತ್ನಗಳು ನಡೀತದೆ, ಬೇರೆ ಬೇರೆ ರೀತಿಯ ಸಹಾಯಗಳಾಗುತ್ತೆ. ಅದು ತುಂಬಾ ಒಳ್ಳೇದು ಅಂತಾನೆ ನನ್ನ. ಈ ಕಲೆಯ ಮೂಲಕ ಬೇರೆ ಬೇರೆ ಒಂದು ಈಗ ಪೌರಾಣಿಕ ಪ್ರಸಂಗಗಳಿರ್ಬೋದು, ಇಂಥದ್ದನ್ನೆಲ್ಲ ಅಭಿವ್ಯಕ್ತಿಸುವುದಕ್ಕೆ ಸಾಧ್ಯವಾಗ್ತದೆ? ಇಲ್ಲ ಸರ್. ಯಾಕಂದ್ರೆ ಇದರಲ್ಲಿ ಏನಾಗಿದೆ, ಇದು ಪೌರಾಣಿಕ ಪಾತ್ರಗಳನ್ನ ವಿವರಿಸ್ತಾರೆ ಬಿಟ್ಟ ಹಾಡುಗಳಲ್ಲಿ, ಎಲ್ಲೂ ಪೌರಾಣಿಕ ಪಾತ್ರಗಳು ಇದರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇಲ್ಲಿ ಇಷ್ಟು ಚಿತ್ರಗಳಲ್ಲಿ ಸಾಂಕೇತಿಕ ಸ್ವರೂಪ ಇರುತ್ತೆ, ಒಂದೇ ಸ್ವರೂಪ ಇರುತ್ತೆ ಬಿಟ್ಟರೆ ಅದಕ್ಕೆ ಪೌರಾಣಿಕವಾಗಿ ಹೇಳ್ತಾರೆ. ಮದುವೆ ಸಂದರ್ಭದಲ್ಲಿ ರಾಮ ಸೀತೆಗೆ ಹೋಲಿಸುವಂತದ್ದು, ಶಿವ ಪಾರ್ವತಿಗೆ ಹೋಲಿಸುವಂಥದ್ದು, ರಾಧಾಕೃಷ್ಣನಿಗೆ ಹೋಲಿಕೆ ಮಾಡೋದು, ನಮ್ಮಲ್ಲಿ ತುಂಬ ಹಾಡುಗಳಿದೆ ಸರ್ ಮದುವೆ ಹಾಡುಗಳು. ಅದೆಲ್ಲದನ್ನೂ ನಾನು ಇನ್ನು ಮಾಡಲಿಕ್ಕೆ ಆಗಿಲ್ಲ. ಆದರೆ ಇಂಥದ್ದೊಂದು ಬಹಳ ದೊಡ್ಡ ಪರಂಪರೆ ಇದೆ ಸರ್. ಪರಂಪರೆಯಲ್ಲಿ ನಮ್ಮ ಇತ್ತೀಚಿನ ಜನಗಳು ಏನಾಗಿದೆ, ಅದೇ ವರ್ತಮಾನದ ಸೀರಿಯಲ್ಲೋ ಮತ್ತೊಂದು ಮುಗ್ದೊಂದು ಈ ಇದರಲ್ಲಿ ಅದೆಲ್ಲ ಹೋಗ್ತಾ ಇದೆ. ಈಗ ನೈಸರ್ಗಿಕ ಬಣ್ಣವನ್ನೇ ನೀವು ಬಳಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇವುಗಳು ಒಂದು ಸಂರಕ್ಷಣೆ ಮಾಡುವಂತಹದ್ದು ಹೇಗೆ? ಒಂದು ಕಲೆಯನ್ನು ನೀವು ಪಡಿಮೂಡಿಸಿದಿರಿ ನಿಮ್ಮ ಗೋಡೆಯಲ್ಲಿ ಅಂತ ಇಟ್ಕೊಳ್ಳಿ, ಅದರ ಒಂದು ಸಂರಕ್ಷಣೆ ಮಾಡುವಂತಹದ್ದು. ಅದಕ್ಕೆ ಸರ್ ಏನಂದ್ರೆ, ಒಂದು ಪೇಪರ್ಗಳ ಮೇಲೆ ಮಾಡುವಾಗ ನಮ್ಮ ನೈಸರ್ಗಿಕ ಬಣ್ಣಗಳನ್ನು ಹಾಕ್ಬೋದು, ಸ್ವಲ್ಪ ನ್ಯಾಚುರಲ್ ಗಮ್ಮನ್ನ ಆ್ಯಡ್ ಮಾಡಿ, ಗ್ಲೂನ್ ಆ್ಯಡ್ ಮಾಡಿ ಮಾಡ್ಬೋದು. ಬಟ್ ಗೋಡೆಗಳ ಮೇಲೆ ಮಾಡುವಾಗ ಏನಂದ್ರೆ, ದೊಡ್ಡ ದೊಡ್ಡ ಫಾರ್ಮೇಟ್ ಅಲ್ಲಿ ಮಾಡುವಾಗ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾಡುವಾಗ, ಈಗ ನಾವು ಕ್ಯಾನ್ವಾಸ್ ಮೀಡಿಯಾದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಕಲಿಕೆಯನ್ನು ಕೂಡ ಆ ಹಳೆ ಕಾಲದ ಬಣ್ಣಗಳು ಅಷ್ಟು ಪ್ರಮಾಣದಲ್ಲಿ ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಅದಕ್ಕೋಸ್ಕರ ಈ ರಾಸಾಯನಿಕ ಬಣ್ಣಗಳನ್ನು ಆ ಸೀಮಿತ ಬಣ್ಣಗಳು, ಅಂದರೆ ಅದರಲ್ಲಿ ಏನು ಬಣ್ಣಗಳಿತ್ತು ಅದೇ ರೀತಿಯಲ್ಲಿ ಕಲಿಸುವಂಥ ಪ್ರಯತ್ನವನ್ನು, ಉದಾಹರಣೆ ನಾವು ಈ ಪೇಪರ್ ಮೇಲೆ, ಆಮೇಲೆ ಗೋಡೆಗಳ ಮೇಲೆ, ಜೊತೆಗೆ ಕ್ಯಾನ್ವಾಸ್ಗಳ ಮೇಲೆ, ಅಂದರೆ ಈಗ ಹೊಸ ಪರಂಪರೆ ಅಂದರೆ ಕ್ಯಾನ್ವಾಸನ್ನು ಮಾಡಿದಾಗ ಪ್ರಪಂಚದ ಯಾವ ಮೂಲಕ ಬೇಕಾದರೂ ನಾವು ಕಳಿಸ್ಬೋದು. ಒಂದು ನಮ್ಮ ಕಲೆಯನ್ನು ತಲುಪಿಸುವಂಥ ಒಂದು ಉದ್ದೇಶ, ಜೊತೆಗೆ ಆ ಕಲೆಯ ಒಟ್ಟಾರೆ ಉದ್ದೇಶ, ಆ ಒಟ್ಟಾರೆ ಫಲಶ್ರುತಿ ಏನಂದರೆ ಶುಭ ಫಲವೇ. ಅಂದರೆ ಹಾಗಿರೋದ್ರಿಂದ ಒಂದು ಕಲೆ ವಿಶ್ವದ ಬೇರೆ ಬೇರೆ ಜನಗಳನ್ನು ತಲುಪೋದಕ್ಕೆ ಈ ಮಾಧ್ಯಮಗಳು ನಮ್ಗೆ ಅನಿವಾರ್ಯ ಆಗುತ್ತೆ. ಅದರಲ್ಲೂ ಮೊದಲೆಲ್ಲ ಏನಂದರೆ ಹ್ಯಾಂಡ್ಮೇಡ್ ಪೇಪರ್ಸ್ ಅಂತ ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ, ಅದು ಕೈ ಕಾಗದಗಳೇ ಅದು. ಹಾಗಿರೋದ್ರಿಂದ ಅವರ ನಾವು ನ್ಯಾಚುರಲ್ ಬಣ್ಣಗಳಿಂದ ಮಾಡಿ ಕೊಡ್ತಾ ಇದ್ವಿ. ಬಟ್ ಈಗ ವರ್ತಮಾನಕ್ಕೆ ಏನಂದರೆ, ನಾವು ಯಾವ ರೀತಿ ಕನ್ಸೂಮರ್ಸ್ ಒಂದು ಕೇಳಿಕೆ ಇರುತ್ತೆ, ಆವಾಗ ನಾವು ಅದೇ ಮಾಧ್ಯಮವನ್ನು, ಅವ್ರಿಗೆ ಇಷ್ಟವಾದ ಮಾಧ್ಯಮವನ್ನು ನಾವು ಕಳಿಸ್ತೀವಿ. ಈಗ ಒಂದು ಚಿತ್ರವನ್ನು ಮನೆಗೆ ತಗೊಂಡು ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನು ಒಂದೇ ಚಿತ್ರವಾಗಿ ಇಟ್ಕೋಬೇಕು ಅಥವಾ ಇನ್ನೊಂದಷ್ಟು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಅದು ಒಂದು ಚಿತ್ರ ಏನು ಹಸೆಗೂಡ ಚಿತ್ರ ಇರುತ್ತೆ, ಆ ಚಿತ್ರ ಒಂದೇ ಚಿತ್ರ, ಒಂದು ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿ ಏನಂದ್ರೆ, ನಾನು ಆಗಲೇ ಹೇಳಿದಾಗೆ ಅದಕ್ಕೆ ಮುಂಡಿಗೆ ಚಿತ್ರ ಅಂತ ಕರೀತಾರೆ. ಮುಂಡಿಗೆ ಅಂದರೆ ಮನುಷ್ಯ ಕಾಡಿನ ವಾಸದಿಂದ ಒಂದು ವ್ಯವಸಾಯಿ ಸಂಸ್ಕೃತಿಗೆ, ನೆಲೆಯ ಸಂಸ್ಕೃತಿಗೆ ಬರೋ ಹೊತ್ತಿಗೆ ಒಂದು ಮನೆಯ ಪರಿಕಲ್ಪನೆ ಬರುತ್ತೆ. ಯಾಕಂದ್ರೆ ನಾನು ನನ್ನ ಸಣ್ಣ ಹುಡುಗ ಆಗಿದ್ದಾಗ ನೋಡಿದಾಗ ನನ್ನ ಮನೆ 4 ಕಂಬಗಳಿತ್ತು, ಆದರೆ ಸುತ್ತಲೂ ತಟ್ಟೆ ಇರ್ತಿತ್ತು. ಅಂದ್ರೆ ಈ ಆವಾಗ ಈ ವಾಟೆ ಬಿದ್ದಿರೋದು ಅಥವಾ ಬೇರೆ ಬೇರೆ ಬೇರೆ ಬೇರೆ ಥರದಿತ್ತು ಅಂದರೆ ನಾನು ಕಂಡಿರೋವಂಥದ್ದಿತ್ತು. ಅದನ್ನ ತಟ್ಟಿ ಮಾಡಿ ಅದಕ್ಕೆ ಮಣ್ಣು ಹೊಡೆದ್ಬಿಟ್ಟು ಗೋಡೆ ಮಾಡ್ತಾ ಇದ್ರು. ಅಂದರೆ ಅದು ಅಷ್ಟು ನೈಸರ್ಗಿಕವಾಗಿ ಇರ್ತಿತ್ತು, ಅವ್ರಿಗೇನು ಆವಾಗ ಸಿಗ್ತಾ ಇತ್ತು ಅದನ್ನು ಬಳಸ್ಕೊಂಡು ಮಾಡ್ತಾ ಇದ್ರು. ಆಮೇಲೆ ಕ್ರಮೇಣ ಏನಂದ್ರೆ ಈಗ ಮನುಷ್ಯ ಬದಲಾದ ಹಾಗೆ ನಾವು ಅಂದರೆ 21ನೇ ಶತಮಾನದಲ್ಲಿ ಬದುಕ್ತಾ ಇರೋದ್ರಿಂದ ಆ ಕಾಲಕ್ಕೂ ಹೊಂದೋ ಹಾಗೆ ಈಗ ನಾವು ಕ್ಯಾನ್ವಾಸ್ಗಳ ಮೇಲೆ ಮತ್ತು ಸಿಲ್ಕ್ ಬಟ್ಟೆಗಳ ಮೇಲೆ ಇದನ್ನು ಮಾಡುವಂಥ ಒಂದು ಮತ್ತು ಕ್ಯಾನ್ವಾಸು ಮತ್ತು ಸಿಲ್ಕ್ ಬಟ್ಟೆ ಮತ್ತು ಕಾಟನ್ ಬಟ್ಟೆಗಳು ಇದ್ರ ಮೇಲೆ ಹೆಣ್ಮಕ್ಳ ಸೀರೆಗಳ ಮೇಲೆ ಕೂಡ ನಾವು ಮಾಡ್ತಾ ಸಾಕಷ್ಟು ನಾನು ಮಾಡ್ತಾ ಬಂದಿದ್ದೇನೆ. ಮತ್ತು ಗಡಿಯಾರಗಳನ್ನು ನಮ್ಮ ಚಿತ್ರಗಳನ್ನೇ ಇಟ್ಕೊಂಡು ಕ್ಲಾಕ್ಗಳನ್ನು ಮಾಡಿದ್ದೀವಿ, ಜೊತೆಗೆ ಅಂಬ್ರೆಲಾಗಳ ಮೇಲೆ ಚಿತ್ರಗಳನ್ನು ಮಾಡಿದ್ದೀವಿ. ಆಮೇಲೆ ಸೀರೆ ಆಯಿತು, ಕೋಟ್ಗಳ ಮೇಲೆ, ಶರ್ಟ್ಗಳ ಮೇಲೆ, ಹ್ಯಾಂಡ್ ಕರ್ಚಿಪ್ಗಳ ಮೇಲೆ. ಅಂದ್ರೆ ಈಗ ಚಿತ್ರ ಬರೆದಿರುವಂತದ್ದು ಶಾಶ್ವತವಾಗಿ ಅಲ್ಲೇ ಇಡ್ತದ ಬಣ್ಣ? ಅಂದ್ರೆ ಅದು ಏನಾದ್ರೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇದು ಸಿಂಥೆಟಿಕ್ ಕಲರ್ಸ್ ಗಳನ್ನ ಬಳಸ್ತೀವಿ, ಅಂದ್ರೆ ಅದು ಬಹಳ ಕಾಲ ಉಳಿಬೇಕಲ್ಲ ಆ ದೃಷ್ಟಿಯಿಂದ. ಸರಿ, ಈಗ ಇಂತಹ ಒಂದು ವಿಶೇಷವಾದಂತಹ ಒಂದು ಕಲೆಯನ್ನ ಜನರು ಯಾವ ರೀತಿ ಪ್ರೋತ್ಸಾಹಿಸ್ತಾ ಇದ್ದಾರೆ, ಜನರು ಯಾವ ರೀತಿ ಅದನ್ನು ತಗೊಳ್ತಾ ಇದ್ದಾರೆ? ಒಂದು ಈಗ ಹಳತು ಮತ್ತು ಹೊಸತರ ಮಿಶ್ರಣದ ಮನೆಗಳು ವಾಸ್ತು ಇವಾಗ ಬರ್ತಾ ಇದೆ. ಅಂದರೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದಿನಿಂದ ಈ ಥರದ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅಲ್ಲಿ ಏನಂದರೆ ನಾವು ಒಂದು ಒಂದು ಪರಂಪರೆ ಬೇಕು, ವರ್ತಮಾನಕ್ಕೆ ಬೇಕು. ವರ್ತಮಾನಕ್ಕೆ ಹೇಗೆ ಹೊಂದಿಸೋದು? ವರ್ತಮಾನದ ಬಣ್ಣಗಳನ್ನು ಇಟ್ಕೊಳ್ಳೋದು, ಬಣ್ಣಗಳು ಅದೇನೆ, ಆ ರಂಗ ಅದೇ ಇರುತ್ತೆ. ವರ್ತಮಾನದ ಕಾಲಕ್ಕೆ ವರ್ತಮಾನದ ಗೋಡೆಗಳ ಮೇಲೆ ಆ ಆಧುನಿಕ ಬಣ್ಣಗಳನ್ನು ಇಟ್ಕೊಂಡು ಹೇಗೆ ಅದನ್ನು ಬರೆಯೋದಕ್ಕೆ ಸಾಧ್ಯ ಇದೆ, ಆ ಥರದ ವಾಲ್ ಮ್ಯೂರಲ್ಸ್ಗಳನ್ನು ಅದೇ ನಾನು ಈಗ ಹೇಳಿದೆ. ಏನಂದರೆ ತುಂಬ ನಾನು ಅದೇ ಹೇಳಿದೆ, ಒಂದು 4-5 ಸಾವಿರ ವರ್ಕ್ಸನ್ನು ನಾನು ಮಾಡಿದಂಟು ಓವರ್ ಆಲ್ ಇಂಡಿಯಾದಲ್ಲಿ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇದೆ. ಅಲ್ಲಿ ಅವರು ಏನಂದರೆ ಒಂದು ಕಡೆ ಏನಾಗಿದೆ ಅಂದರೆ ವರ್ತಮಾನದಲ್ಲಿ ಬದುಕಬೇಕು, ಜೊತೆಗೆ ನಮ್ಮ ಪರಂಪರೆ ಬೇಕು. ಆ ಚಿತ್ರದ ಸ್ವರೂಪ ಹಳೆದೇ ಇರುತ್ತೆ, ಚಿತ್ರದ ಅದರ ಉದ್ದೇಶ ಹಳೆದೇ ಇರುತ್ತೆ, ಯಾಕಂದರೆ ಈಸ್ಟ್ ಫೇಸ್ ಆ್ಯಂಡ್ ನಾರ್ತ್ ಫೇಸ್. ಹಾಗಿದ್ದಾಗ ಆ ಒಂದು ಮನೆಗೆ ಒಂದು ಪರಂಪರೆಯನ್ನು ವರ್ತಮಾನಕ್ಕೆ ಹೊಂದಿಸೋದಕ್ಕೆ ಸಾಧ್ಯ ಆಯಿತು, ಅವರಿಗೆ ಸಂತೋಷ ಆಯಿತು, ಖುಷಿ ಆಯಿತು. ಎಷ್ಟೋ ಜನ ಸರ್ ಅವರು ನಾನು ಮಾಡಿರೋ ಚಿತ್ರಗಳ ನಂತರ ಬಹಳಷ್ಟು ಜನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅವ್ರಿಗೇನೋ ಸಂತೋಷ ಆಗಿದೆ. ಬಹಳ ಸಂತೋಷ ಈಶ್ವರ ಚೌಡನಾಯ್ಕ ಅವರೇ. ವಿಶೇಷವಾದಂತಹ ಒಂದು ಕಲಾ ಪ್ರಕಾರ ಈ ಚಿತ್ತಾರ ಕಲೆ ಎನ್ನುವಂತಹದ್ದು, ಇದರಲ್ಲಿ ನೀವು ತೊಡಗಿಸಿಕೊಂಡಿದ್ರಿ, ಬಹುಶಃ ರಾಷ್ಟ್ರ ಮಟ್ಟದವರೆಗೂ ಕೂಡ ನೀವು ಹೋಗಿದ್ರಿ, ರಾಷ್ಟ್ರ ಮಟ್ಟದ ಗೌರವವನ್ನು ಕೂಡ ಪಡ್ಕೊಂಡಿದ್ರಿ. ಈ ಎಲ್ಲ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಭಾರತ ಸರ್ಕಾರಕ್ಕೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. 75ನೇ ಗಣರಾಜ್ಯೋತ್ಸವಕ್ಕೆ ನನ್ನ ಮತ್ತು ನನ್ನ ಪತ್ನಿ ಸರಸ್ವತಿಯನ್ನ ದೆಹಲಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ಕರೆದು ನಮ್ಮನ್ನು ಗೌರವಿಸಿದ್ದಾರೆ. ಇದು ಒಂದು ಯಾವತ್ತೂ ನಾನು ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದನು ಅಂಥದ್ದೇ ಒಂದು ವಿಶಿಷ್ಟವಾಗಿರುವಂಥ ಒಂದು ಗೌರವ ಭಾರತ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಸನ್ಮಾನ್ಯ ರಾಷ್ಟ್ರಪತಿಯವರನ್ನ, ಭಾರತದ ಸರ್ಕಾರದ ಪ್ರಧಾನಮಂತ್ರಿಗಳನ್ನು ಎಲ್ಲರನ್ನೂ ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳಿಸ್ತಾ ಅಂತ. ನಮಸ್ಕಾರ ಸರ್. ಹಸಿ ಚಿತ್ತಾರ ಕಲೆಯಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿದ್ದಾಪುರ ತಾಲೂಕು ಹಸವಂತಿಯ ಈಶ್ವರ್ ಚೌಡ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಆಕಾಶವಾಣಿ ಕಾರವಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಹಾಗೆ ಹಾಗೆ ಘಬರಾನ ಮತ್, ಸುರಕ್ಷಿತ ರಹನಾ ಘಬರಾನ ಮತ್, ಕುವಾ ದಿಖೆ ತೋ ಝುಕ ಕರ ಚಲೋ, ಶಾರ್ಟ್ ಸರ್ಕಿಟ್ ಹೋ ಬಿಜಲಿ ಪಹಲೆ ಬಂದ್ ಕರನಾ, ಏಕ ಶೂನ್ಯ ಏಕ ಪೇ ಆಲ ಲಗಾಓ, ದಮಕಲ್ ಕೋ ಜಲ್ದಿ ಬುಲವಾಓ, ಲಿಫ್ಟ್ ನಹಿ ಸೀಡಿಯಾ ಸಜಾಓ, ಗಿಲೆ ಕಪಡೆ ಸೇ ನಾಕ್ ಮೂ ಛುಪಾ, ಅಗರ ಕಪಡೆ ಮೇ ಲಗ ಜಾಯೆ ಆಗ, ಲುಡಕ ತೋ ಚಲ ಚಲ ತೂ ಮತ ಭಾಗ, ಆಗ ಲಗಿ ಘಬರಾನಾ. ತಯಾರಿ ಮೇ ಹಿ ಸಮಜ್ದಾರಿ ಹೈ, ಅನುಶಾಸಿತ ರಹೆ, ಸುರಕ್ಷಿತ ರಹೆ. NDMA ದ್ವಾರಾ ಜನಹಿತ ಮೇ ಜಾರಿ. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸುಭದ್ರಗೌಡ ಮತ್ತು ಸಂಗಡಿಗರಿಂದ ಕುಣಬಿ ಸಂಪ್ರದಾಯದ ಹಾಡುಗಳು. ಚಿಕ್ಕಲಾಚಿ ಗಡಿ ಚಾಲಲಿ ಗುಂಗುರಾಚಿ, ವಾಟವಾಯಿ ದಾತೆಗೆ ಮನಿಲೆ ದಾತೆ ಮಲೆ ಗೆ ದಾತೆಗೆ ಅಂತೆ ಕರೆಯಲಾಗಿ ದಾತೆಗೆ ಮಲೆ ದಾತೆ ಮಲೆ ತಿವೆ ಅಂತೆ ಕರೆಯಲಾಗಿ ದಾತೆಗೆ ಮಲೆ ದಾತೆ ಮಲೆ ತಿವೆ ಕರೆಯಲಾಗಿಲೆ ದತ್ತೆಗೆ ಮಲೆ ದತ್ತೆ ಮಲೆ ತಿವೆ ರಮಿಲೋಬೆ ಅಂತ್ಯ ಕರೆಯಲಾಗಿ ದತ್ತೆಗೆ ಮಲೆ ದತ್ತೆ ಮಲೆ ತಿವೆ ಮರಳೋಬೆ ಅಂತ್ಯ ಕರೆಯಲಾಗಿಲೆ ಗೋಯಾ ಗೋಯಾ ಟೋ ನರಿ ಬುಲಲೇ ಗುಡ್ಗೆ ಮಾಡ